ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೋಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಚಿನ್ನವನ್ನು ಖರೀದಿಸುವಾಗ BIS ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುರಕ್ಷಿತ ಗರ್ಭಧಾರಣೆ, ಹೆರಿಗೆ ಮತ್ತು ಪ್ರಸವಾನಂತರದ ಆರೈಕೆಯನ್ನು ಉತ್ತೇಜಿಸಲು ಬಂದಿದೆ ಸುಮನ್ ಯೋಜನೆ. ಯಾವುದೇ ವೆಚ್ಚವಿಲ್ಲದೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮತ್ತು ತುರ್ತು ಆರೈಕೆ ಸೇವೆಯನ್ನು ಒದಗಿಸುವುದು ಸುಮನ್ ಯೋಜನೆ. ಪ್ರತಿಯೊಬ್ಬ ಮಹಿಳೆ ಹಾಗೂ ನವಜಾತ ಶಿಶುಗಳಿಗೆ ಆಶ್ವಾಸನೆ, ಘನತೆ, ಗೌರವಾನ್ವಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಸುಮನ್ ಯೋಜನೆ. ಎಲ್ಲಾ ತಾಯಿ ಮತ್ತು ನವಜಾತ ಶಿಶು ಮರಣವನ್ನು ಅಂತ್ಯಗೊಳಿಸುವುದು ಸುಮನ್ ಯೋಜನೆಯ ಉದ್ದೇಶ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ತೆಂಗಿನ ಬೆಳೆಯಲ್ಲಿ ರೋಗ ನಿರ್ವಹಣೆ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸ್ವಾತಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಾವರದ ZAHRSನ ಸಸ್ಯರೋಗಶಾಸ್ತ್ರದ ರಿಸರ್ಚ್ ಅಸೋಸಿಯೇಟ್ ಆಗಿರುವಂತಹ ಸ್ವಾತಿ ಶೆಟ್ಟಿಯವರು. ನಮಸ್ಕಾರ ಸ್ವಾತಿ ಶೆಟ್ಟಿಯವರು. ನಮಸ್ತೆ ಸರ್. ತೆಂಗಿನ ಬೇಸಾಯ ಅಂತ ಹೇಳಿದ್ರೆ ನಮ್ಮ ಕರಾವಳಿಗೆ ಹೊಸ್ತಲ್ಲ. ಬಹುಶಃ ಎಲ್ಲ ರೈತರು ಕೂಡ ತಮ್ಮ ಮನೆಯಲ್ಲಿ ತೆಂಗಿನ ಬೇಸಾಯವನ್ನು ಮಾಡ್ತಾ ಇರುವಂಥವರೇ. ಚಿಕ್ಕ ಚಿಕ್ಕ ಹಿಡುವಳಿದಾರರಾದರೂ ಕೂಡ ತೆಂಗಿನ ಬೇಸಾಯ ಅನ್ನುವಂಥದ್ದು ಕರಾವಳಿ ರೈತರ ಒಂದು ಜೀವನಾಡಿ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ತೆಂಗಿಗೆ ಮೊದಲಿಂದಲೂ ಕೂಡ ರೇಟ್ ಇಲ್ಲ, ಈ ಥರದ ಒಂದು ಸಮಸ್ಯೆಗಳು ಇದ್ದದ್ದೇ. ಆದರೂ ಕೂಡ ತೆಂಗಿನ ಕೃಷಿಯನ್ನು ಕರಾವಳಿ ರೈತರು ಯಾವತ್ತೂ ಕೂಡ ಬಿಟ್ಟದ್ದಿಲ್ಲ. ಆದರೆ ತೆಂಗಿನ ಬೇಸಾಯದಲ್ಲಿ ಬರುವಂತಹ ಹಲವಾರು ರೋಗಗಳು ಮತ್ತು ಕೀಟಗಳ ತೊಂದರೆಗಳು ಬಹಳ ವರ್ಷಗಳಿಂದಲೂ ಕೂಡ ಕೊಡ್ತಾ ಇರುವಂತ ಈ ಸಂದರ್ಭದಲ್ಲಿ ತೆಂಗಿನ ಒಂದು ಸಮಗ್ರ ನಿರ್ವಹಣೆ ಬಗ್ಗೆ ಅಥವಾ ರೋಗಗಳ ನಿರ್ವಹಣೆಯ ಬಗ್ಗೆ ನಾವು ಮಾತಾಡೋಣ. ತೆಂಗಿನ ಬೇಸಾಯ ಈ ಕರಾವಳಿಯಲ್ಲಿ ಯಾವ ಥರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡ್ಕೊಂಡು ಬರ್ತಾ ಇದೆ? ಕರಾವಳಿ ಭಾಗದಲ್ಲಿ ತೆಂಗನ್ನು ದಿನನಿತ್ಯದ ಬಳಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅಡುಗೆಯಲ್ಲಿ ಅಥವಾ ತೆಂಗಿನ ಎಣ್ಣೆಯನ್ನೇ ಹೆಚ್ಚಾಗಿ ಉಪಯೋಗಿಸ್ತಾರೆ. ಮತ್ತು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲೂ ತೆಂಗನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೆ ತೆಂಗಿನ ಬೇಸಾಯವನ್ನು ಕರಾವಳಿಯಲ್ಲಿ ತೋಟದ ರೂಪದಲ್ಲಿ ಮಾಡೋದು ತುಂಬ ಕಡಿಮೆ ಇದೆ. ಅಡಿಕೆ ತೋಟದ ಬಾರ್ಡರಲ್ಲಿ ಈ ರೀತಿ ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಅಂತ ಕೂಡ ಹೇಳ್ಬೋದು. ಈ ರೀತಿ ನಿರ್ಲಕ್ಷ್ಯ ಆಗಿರೋದ್ರಿಂದನೂ ಕೂಡ ಕೆಲವೊಂದು ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ. ನೀರಿನ ನಿರ್ವಹಣೆ ಇರ್ಬೋದು ಅಥವಾ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಇದನ್ನು ಶಿಫಾರಸ್ಸಿಗೆ ಇರುವಂತ ರೀತಿಯಲ್ಲಿ ಮಾಡದೇ ಇರುವಂಥದ್ದು, ಇದು ಕೂಡ ರೋಗ ಮತ್ತು ಕೀಟಗಳ ಬಾಧೆಯನ್ನು ತಡೆದುಕೊಳ್ಳದೆ ಇರುವಂಥ ಪರಿಸ್ಥಿತಿಗೆ ತೆಂಗಿನ ಬೆಳೆ ಬಂದಿದೆ. ಈಗ ಮುಖ್ಯವಾಗಿ ತೆಂಗಿನಲ್ಲಿ ಬರುವಂತಹ ರೋಗಗಳು ಯಾವುದೆಲ್ಲ? ತೆಂಗಿನಲ್ಲಿ ಕರಾವಳಿ ಭಾಗದಲ್ಲಿ ಪ್ರಮುಖವಾಗಿ ಬರುವಂತ ರೋಗಗಳು ಅಂತಂದ್ರೆ, ಒಂದು ಸುಳಿಕೊಳೆ ರೋಗ ಅಂತ ಹೇಳಿ, ಇನ್ನೊಂದು ಅಣಬೆ ರೋಗ ಅಂತ ಬರುತ್ತೆ, ಇನ್ನೊಂದು ಕಾಂಡ ಸೋರುವ ರೋಗ. ಇದರಲ್ಲಿ ಅತಿ ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡು ಬರುವಂತದ್ದು ಅಂತಂದ್ರೆ ಸುಳಿಕೊಳೆ ರೋಗ. ಈ ಸುಳಿಕೊಳೆ ರೋಗ ಸಣ್ಣ ಗಿಡದಲ್ಲೂ ಕೂಡ ಬರಬಹುದು, ಇವಾಗ ನಾಟಿ ಮಾಡಿ ಸ್ವಲ್ಪ ಸಮಯದಲ್ಲೂ ಕೂಡ ಬರಬಹುದು. ದೊಡ್ಡ ಮರಗಳಲ್ಲಿ 10-20 ವರ್ಷಗಳ ವಯಸ್ಸಿನ ಮರಗಳಲ್ಲೂ ಕೂಡ ಬರಬಹುದು. ಇಲ್ಲಿ ಅದಕ್ಕಿಂತ ಹೆಚ್ಚಿನ ವರ್ಷದ ಮರಗಳಲ್ಲೂ ಕೂಡ ಬರಬಹುದು. ಈ ರೋಗವು ಒಂದು ಶಿಲೀಂಧ್ರದಿಂದ ಬರುವಂತದ್ದು, ಫೈಟೋಪ್ತರಾ ಪಾಮಿಯೋರಾ ಅನ್ನುವಂತ ಶಿಲೀಂಧ್ರದಿಂದ ಉಂಟಾಗುವಂಥದ್ದು. ಈ ಶಿಲೀಂಧ್ರದ ಹಾನಿ ಉಂಟಾದಾಗ ಯಾವ ರೀತಿಯ ಲಕ್ಷಣಗಳು ಉಂಟಾಗ್ತವೆ ಅಂತಂದ್ರೆ, ಸಣ್ಣ ಗಿಡಗಳಲ್ಲಾದ್ರೆ ಮೊದಲಿಗೆ ಕಂದು ಬಣ್ಣಕ್ಕೆ ತಿರುಗಿ ಸುಳಿ ಒಣಗುವುದು ಕಂಡು ಬರುತ್ತೆ. ನೀವೇನಾದ್ರೂ ಅದನ್ನ ಕಿತ್ತು ನೋಡಿದಾಗ ಅದರಲ್ಲಿ ಕೆಟ್ಟ ವಾಸನೆ ಬರುವುದನ್ನ ನೋಡಬಹುದು, ಮತ್ತೆ ಸುಳಿ ಈಸಿಯಾಗಿ ನಾವು ಅದನ್ನ ಕೀಳ್ಬಹುದು, ನೀವು ಎಳೆದ ಕೂಡಲೇ ಅದು ಈಸಿಯಾಗಿ ಕಿತ್ತು ಬರುವಂತದ್ದು. ಇದು ಸುಳಿಕೊಳ ರೋಗ ಸಣ್ಣ ಗಿಡಗಳಲ್ಲಿ ಉಂಟಾಗುವಂಥದ್ದು. ದೊಡ್ಡ ಗಿಡಗಳಲ್ಲೂ ಕೂಡ ಮಳೆಗಾಲದ ನಂತರ ಅಥವಾ ಮಳೆಗಾಲದಲ್ಲಿ ಈ ರೀತಿಯ ಲಕ್ಷಣಗಳನ್ನು ಕಂಡುಕೊಳ್ಬಹುದು ನೀವು. ಇದು ಬರಲಿಕ್ಕೆ ಮುಖ್ಯವಾದಂತಹ ಕಾರಣಗಳೇನು ಶಿಲೀಂಧ್ರ ಅಂತ ಹೇಳಿದ್ರೆ, ಅದೇ ಕಾರಣಗಳೇನು? ಶಿಲೀಂಧ್ರ ಮಳೆಗಾಲದಲ್ಲಿ ಅಡಿಕೆಗೂ ಕೂಡ ಬರುತ್ತೆ, ಫೈಟೋಪ್ತರಾ ಅಂತ ಹೇಳಿ ಪಾಮಿಯೋರಾ ಅಂತಾನೆ ಅಡಿಕೆಗೂ ಕೂಡ ಬರುತ್ತೆ. ಅದೇ ಶಿಲೀಂಧ್ರ ತೆಂಗಿಗೂ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ. ಈ ಶಿಲೀಂಧ್ರ ಸುಳಿ ಭಾಗದಲ್ಲಿ ನೀರು ನಿಂತಾಗ ಅಲ್ಲಿ ಗಾಳಿಯಿಂದ ಹರಡಿ ಸುಳಿ ಭಾಗದಲ್ಲಿ ಕೂತು ಕೊಳೆಯುವಂಥದ್ದು, ಅಲ್ಲಿ ಸುಳಿ ಭಾಗದಲ್ಲಿ ಕೊಳೆಯುವಂಥದ್ದು, ಹಾಗಾಗಿ ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತವೆ. ಇದಲ್ಲದೆ ಮತ್ತೆ ಕಾಯಿಗಳ ಮೇಲೂ ಕೂಡ ಇದರ ಪರಿಣಾಮ ಉಂಟಾಗುತ್ತೆ. ಕಾಯಿಗಳೆಲ್ಲ ಸಣ್ಣ ಸಣ್ಣದ ಇರುವಾಗಲೇ ಉದುರು ಹೋಗುವಂಥದ್ದು, ತೊಟ್ಟಿನ ಭಾಗದಲ್ಲಿ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಮಚ್ಚೆಗಳಾಗಿ ಕೆಳಗೆ ಉದುರುವಂಥದ್ದನ್ನ ನೋಡಬಹುದು. ಇದು ಕೂಡ ಸುಳಿ ಕೊಳೆ ರೋಗ ಅಥವಾ ಅಡಿಕೆಯಲ್ಲಿ ಕೊಳೆ ರೋಗ ಉಂಟಾಗ್ತದಲ್ಲ, ಅದೇ ಒಂದು ಶಿಲೀಂಧ್ರದಿಂದನೇ ಉಂಟಾಗುವಂಥದ್ದು. ಇದಕ್ಕೆ ಮುಖ್ಯವಾಗಿ ಏನು ಪರಿಹಾರಗಳನ್ನು ನಾವು ಮಾಡಬೇಕಾಗ್ತದೆ? ನಾವು ಸಾಮಾನ್ಯವಾಗಿ ಅಡಿಕೆ ಕೊಳೆ ರೋಗಕ್ಕೆ ಏನು ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡ್ತೀವಿ, ಅದೇ ರೀತಿ ಇದಕ್ಕೆ ಬೋರ್ಡೋ ದ್ರಾವಣವನ್ನ ಮಳೆಗಾಲದ ಸಮಯದಲ್ಲಿ ಸುಳಿಗೆ, ಮಳೆಗಾಲ ಪ್ರಾರಂಭವಾಗುವ ಮುಂಚೆ ಮೇ ಅಥವಾ ಮೇ ಸಮಯದಲ್ಲಿ ಮತ್ತೆ ಇನ್ನು 3 ಬಾರಿ ಸಿಂಪರಣೆಯನ್ನು ತೆಗೆದುಕೊಳ್ತೇವೆ. ಆ ಸಮಯದಲ್ಲಿ ನಾವು ತೆಂಗಿನ ಸುಳಿಗೆ ಮತ್ತು ಕಾಯಿಗೆ ಬೋರ್ಡೋ ದ್ರಾವಣ ಸಿಂಪರಣೆಯನ್ನು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬಹುದು. ಇದಲ್ಲದೆ ರೋಗ ಬಂದ್ರೆ ಬಂದಾದ ನಂತರ ಕ್ರಮಗಳು ಏನು ಅಂತಂದ್ರೆ, ಸಣ್ಣ ಗಿಡಗಳಾದ್ರೆ ಆ ಸುಳಿಯನ್ನ ಕಿತ್ತು ಆ ಸುಳಿ ಭಾಗವನ್ನು ಸ್ವಚ್ಛಗೊಳಿಸಿ ಬೋರ್ಡೋ ಪೇಸ್ಟ್ ಅಂತ ತಯಾರು ಮಾಡ್ತೀವಿ. ಬೋರ್ಡೋ ದ್ರಾವಣಕ್ಕೆ ನಾವು 100 ಲೀಟರ್ ನೀರು, 1 ಕೆಜಿ ಮೈಲ್ ತುತ್ತು, 1 ಕೆಜಿ ಸುಣ್ಣ ಹಾಕಿ ತಯಾರು ಮಾಡಿದರೆ, ಈ ಬೋರ್ಡೋ ಪೇಸ್ಟನ್ನು 10 ಲೀಟರ್ ನೀರು, 1 ಕೆಜಿ ಸುಣ್ಣ, 1 ಕೆಜಿ ಮೈಲ್ ತುತ್ತು ಹಾಕಿ ತಯಾರು ಮಾಡ್ತೀವಿ. ಇದನ್ನ ಸುಳಿ ಭಾಗಕ್ಕೆ ಹಚ್ಚುವಂಥದ್ದು. ಇಲ್ಲ ಅಂತಂದ್ರೆ ಬೋರ್ಡೋ ಪೇಸ್ಟ್ ಇಲ್ಲ ಅಂದ್ರೆ ಬ್ಲೈಟಾಕ್ಸ್ ಅನ್ನೋ ಒಂದು ಶಿಲೀಂಧ್ರನಾಶಕ, ಅದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಅದನ್ನು ಕೂಡ ಪೇಸ್ಟ್ ಮಾಡಿ ಸುಳಿಗೆ ಹಚ್ಚಿ ನಂತರ ಆ ಭಾಗವನ್ನು ಒಂದು ಪ್ಲಾಸ್ಟಿಕ್ ಕವರ್ ಇಂದ ಮುಚ್ಚಬೇಕಾಗುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುವುದು, ಮತ್ತೆ ಮಳೆ ಬಂದಾಗ ಮತ್ತೆ ಅಲ್ಲಿ ಶಿಲೀಂಧ್ರದ ಉತ್ಪತ್ತಿ ಅಥವಾ ನಾವು ಹಾಕಿದ ಉಪಚಾರವನ್ನು ಹಾಳಾಗದೆ ಇರುವ ಹಾಗೆ, ಅದು ಮಳೆ ನೀರಿಗೆ ತೊಳೆದು ಹೋಗದೆ ಇರುವ ಹಾಗೆ ಕವರ್ ಮಾಡಬೇಕಾಗತ್ತೆ. ಇದು ಚಿಕ್ಕ ಗಿಡಗಳಲ್ಲಿ ಕೂಡ ಮತ್ತೆ ದೊಡ್ಡ ಗಿಡಗಳಲ್ಲಿ ಕೂಡ ಇದರ ಬಳಕೆ ಒಂದೇ ತರುವ ಅಥವಾ ವ್ಯತ್ಯಾಸ ಉಂಟ? ಚಿಕ್ಕ ಗಿಡಗಳಲ್ಲಿ ಆದ್ರೆ ಈಸಿ, ಸ್ವಲ್ಪ ಸುಲಭ ಆಗುತ್ತೆ. ದೊಡ್ಡ ಮರಗಳಲ್ಲಿ ಮರ ಹತ್ತಿ ದೊಡ್ಡ ಸುಳಿಗಳನ್ನ ಫುಲ್ಲು ಸ್ವಚ್ಛಗೊಳಿಸಿ ಆ ನಂತರ ಯಾವ್ಯಾವ ಗರಿಗಳಿಗೆ ಅಥವಾ ಯಾವ್ಯಾವ ಎಲೆಗಳಿಗೆ ಇದರಿಂದ ಹಾನಿ ಆಗಿದೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ಪೇಸ್ಟ್ ಅನ್ನು ಹಚ್ಚಿ ಮುಚ್ಚುವಂಥದ್ದು. ಹೆಚ್ಚು ಕಡಿಮೆ ಎರಡಕ್ಕೂ ಸೇಮ್ ಇರುತ್ತೆ ಸರ್. ಈಗ ಇದಲ್ಲದೆ ಬೇರೆ ರೋಗಗಳು ಯಾವ ತರ ಬರ್ತವೆ, ಯಾವುದೆಲ್ಲ ರೋಗಗಳು? ಇನ್ನು ಹೆಚ್ಚಾಗಿ ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ರೈತರು ಹೇಳ್ತಿರೋ ಸಮಸ್ಯೆ ಅಂತಂದ್ರೆ, ಕಾಂಡ ಭಾಗದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ಅಥವಾ ರಕ್ತ ರೀತಿ ಸೋರುವಂತದ್ದು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದು ಕಾಂಡ ಸೋರುವ ರೋಗ ಅಂತ ಹೇಳಿ. ಇದರಲ್ಲಿ ಲಕ್ಷಣಗಳು ಹೇಗಿರ್ತವೆ ಅಂತಂದ್ರೆ, ಕಾಂಡದ ಭಾಗದಿಂದ ಕಂದು ಬಣ್ಣದ ಅಥವಾ ಕೆಂಪು ಮಿಶ್ರಿತ ದ್ರವದ ಸೋರಿಕೆ ಆಗುತ್ತೆ ಮಣ್ಣಿನಿಂದ ಒಂದರಿಂದ ಎರಡು ಫೀಟ್ ಎತ್ತರದಲ್ಲಿ. ಈ ರೀತಿ ಲಕ್ಷಣಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದಕ್ಕೆ ಸೆರಡೋಸಿಸ್ಟಿಸ್ ಪ್ಯಾರಾಡಾಕ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಕಂಡು ಬರುತ್ತೆ. ಈ ಶಿಲೀಂಧ್ರ ಸಾಮಾನ್ಯವಾಗಿ ಮಣ್ಣು ಜನ್ಯ, ಮಣ್ಣಲ್ಲಿ ಇರುವಂತದ್ದು. ಇದು ಹರಡುದು ಹೇಗಂತಂದ್ರೆ, ಮಣ್ಣಿನಲ್ಲಿರುವ ಈ ಶಿಲೀಂಧ್ರ ನೀರಿನ ಹನಿಗಳು, ಮಳೆ ಹನಿಗಳು ಅಥವಾ ಸ್ಪ್ರಿಂಕ್ಲರ್ ತುಂತುರು ನೀರಾವರಿಯ ಹನಿಗಳು ಮಣ್ಣಿನಿಂದ ಕಾಂಡದ ಭಾಗಕ್ಕೆ ಹಾರಿದಾಗ ಅಥವಾ ಸಿಡಿದಾಗ ಅಲ್ಲಿಂದ ಮಣ್ಣಿನಲ್ಲಿರುವಂತವು ಕಾಂಡಕ್ಕೆ ತಲುಪ್ತವೆ, ಅಲ್ಲಿ ರೋಗವನ್ನ ಉಂಟು ಮಾಡ್ತವೆ. ಇದರಲ್ಲಿ ಈ ಕೆಂಪು ಒಂದು ರಕ್ತದ ತರದ ಒಂದು ದ್ರವ ಬರ್ತದೆ ಅಂತ ಹೇಳಿದ್ರೆ, ಇದು ಬರ್ಲಿಕ್ಕೆ ಕಾರಣಗಳೇನು? ಇದು ಬರೋದಕ್ಕೆ ಕಾರಣ ಅಂತಂದ್ರೆ ಆ ಶಿಲೀಂಧ್ರ ತೊಗಟೆ ಭಾಗವನ್ನ, ಕಾಂಡದಲ್ಲಿರುವ ತೊಗಟೆ ಭಾಗ ಅಥವಾ ತೊಗಟೆ ಕೆಳಗಿಡಿನ ಅಂಗಾಂಶವನ್ನ ಕೊಳೆಯೋ ರೀತಿ ಮಾಡೋದು ಅಥವಾ ಡಿಕಂಪೋಸ್ ಮಾಡೋದ್ರಿಂದ ಅದರಿಂದ ಕೆಂಪು ಬಣ್ಣದ ದ್ರವ ಸೋರಿಕೆ ಆಗ್ತದೆ. ಇದು ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬರುವುದು ಮತ್ತೆ ಯಾವ ತರ ಇದಕ್ಕೆ ಉಪಚಾರ ಮಾಡಬೇಕಾಗ್ತದೆ? ಈ ರೋಗ ಹೆಚ್ಚಾಗಿ ನಿರ್ಲಕ್ಷಿತ ಮರಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಹೇಗೆ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನೀರು ಸಿಗುವಂಥದ್ದು ಆ ಮರಗಳಿಗೆ, ಬೇಸಿಗೆಯಲ್ಲಿ ಅವುಗಳಿಗೆ ನೀರಿನ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ರೆ, ಮತ್ತೆ ಇನ್ನು ಜೌಗು ಪ್ರದೇಶ ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲುವಂತಹ ಪ್ರದೇಶದಲ್ಲಿ ಏನಾದ್ರೂ ಮರಗಳು ಇದ್ದಾಗ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಈ ರೀತಿಯ ರೋಗಗಳು ಕಂಡು ಬರ್ತವೆ. ಮತ್ತೆ ಪೊಟ್ಯಾಶ್ ಪೋಷಕಾಂಶ ಅಥವಾ ಯಾವುದೇ ಪೋಷಕಾಂಶಗಳ ಅಸಮತೋಲನ ಅಥವಾ ಕೊರತೆ ಆದಾಗ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಇದರ ನಿರ್ವಹಣೆಗೆ ಈ ರೀತಿ ಕಾರಣಗಳಿಂದ ಈ ರೋಗ ಬರುವುದರಿಂದ ಇದನ್ನೆಲ್ಲ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತೆ ಶಿಫಾರಸಿನ ಬೇಸಾಯ ಕ್ರಮಗಳನ್ನು ಕೈಗೊಳ್ಬೇಕು. ಇದಲ್ಲದೆ ಇನ್ನು ರೋಗ ಬಂದ ಮೇಲೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ತೊಗಟೆ ಅಥವಾ ಕಾಂಡವನ್ನು ಉಪಚಾರ ಮಾಡೋದು ಹೇಗಂತಂದ್ರೆ, ಫಸ್ಟ್ ತೊಗಟೆಯ ಭಾಗ ಎಲ್ಲಿ ರೋಗ ಉಂಟಾಗಿದೆ ಆ ಭಾಗವನ್ನ ಹರಿತವಾದ ಚಾಕುವಿಂದ ಕತ್ತರಿಸಿ ಅಥವಾ ತೆಳುವಾಗಿ ತೊಗಟೆಯನ್ನು ತೆಗೆದು ಆ ನಂತರ ಅದನ್ನು ಸ್ವಚ್ಛಗೊಳಿಸಿ ಬೋರ್ಡೋ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ಈ ರೀತಿಯ ಪೇಸ್ಟ್ ಮಾಡಿ ಆ ಭಾಗಕ್ಕೆ ಹಚ್ಚಬಹುದು. ಈ ರೀತಿ ಹಚ್ಚಿದ ನಂತರ ಒಂದು ವಾರದ ಸಮಯದಲ್ಲಿ ನೀವು ಇನ್ನು ಮತ್ತೆ ಪುನಃ ಇದಕ್ಕೆ ರೋಗ ಬರದೇ ಇರುವ ಹಾಗೆ ಡಾಂಬರನ್ನು ಕೂಡ ಹಚ್ಚಬಹುದು. ಮತ್ತೆ ರೋಗ ಹರಡದೆ, ಮಣ್ಣಿನಿಂದ ಮತ್ತೆ ಹರಡದೇ ಇರೋದಕ್ಕೋಸ್ಕರ ನಾವು ಈ ಬೋರ್ಡೋ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ಹಚ್ಚಿದಾಗ ಅದರಲ್ಲಿರುವ ಶಿಲೀಂಧ್ರ ಎಲ್ಲ ಸಾಯ್ತದೆ. ಈ ಡಾಂಬರ್ ಹಚ್ಚಿದಾಗ ಮತ್ತೆ ಅದರ ಮೇಲೆ ರೋಗಾಣು ಬಾರದೇ ಇರುವ ಹಾಗೆ ನೋಡ್ಬೋದು. ಇದಲ್ಲದೆ ಮಣ್ಣಿನಲ್ಲಿರುವ ಶಿಲೀಂಧ್ರಗಳನ್ನು ನಾಶಪಡಿಸುವುದಕ್ಕೆ ಮಣ್ಣಿಗೆ ಹೆಕ್ಸಾಕೊನಜೋಲ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಉಪಚಾರ ಮಾಡಬಹುದು. 2-3 ml ಪ್ರತಿ ಲೀಟರ್ ನೀರಿಗೆ ಈ ಔಷಧವನ್ನು ಹಾಕಿ ಪ್ರತಿ ಮರಕ್ಕೆ 4-5 ಲೀಟರ್ ಆಗುವಷ್ಟು ಬುಡದ ಸುತ್ತ ಸುರಿದು ಉಪಚಾರವನ್ನು ಮಾಡೋದು. ಮತ್ತೆ ಬೇವಿನ ಹಿಂಡಿಯನ್ನು ಉಪಯೋಗಿಸುವುದರಿಂದ ಕೂಡ ಮಣ್ಣಿನಲ್ಲಿರುವ ಶಿಲೀಂಧ್ರವನ್ನು ನಿಯಂತ್ರಣ ಮಾಡಬಹುದು. ಬೇವಿನ ಹಿಂಡಿ 1-3-5 kg ಆಗುವಷ್ಟು ಪ್ರತಿ ಮರಕ್ಕೆ ಉಪಯೋಗಿಸಬಹುದು. ಈ ರೀತಿ ಸಮಗ್ರವಾಗಿ ಈ ರೋಗವನ್ನು ನಿಯಂತ್ರಣ ಮಾಡಲು ಸಾಧ್ಯ ಇದೆ ಸರ್. ಇದೀಗ ಈ ಮಣ್ಣಿನಿಂದ ಬರುವ ರೋಗ ಆದ್ರಿಂದ ಮುಖ್ಯವಾಗಿ ಎಷ್ಟು ಸಲ ಈ ರೀತಿಯ ಉಪಚಾರಗಳನ್ನು ಮಾಡಬೇಕಾಗ್ತದೆ? ಉಪಚಾರ ಸಾಮಾನ್ಯವಾಗಿ ಬೇವಿನ ಹಿಂಡಿ ಆವಾಗವಾಗ ಪ್ರತಿ ಸಲ ಪೋಷಕಾಂಶಗಳ ನಿರ್ವಹಣೆ ಮಾಡುವಾಗ ಹಾಕಿದ್ರೆ ಒಂದು ಸಲ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ರೋಗ ಉಲ್ಬಣ ಆದ್ರೆ ಆವಾಗ ಮತ್ತೆ ಉಪಚಾರ ಮಾಡಬೇಕಾಗುತ್ತೆ. ರೋಗದ ತೀವ್ರತೆಗೆ ಅನುಗುಣವಾಗಿ ಈ ರೀತಿಯ ಉಪಚಾರವನ್ನು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಣಬೆ ರೋಗ ಕೂಡ ಇಲ್ಲಿ ಈ ತೆಂಗಿನ ಮರಕ್ಕೆ ಬರುವಂತದ್ದು. ಈ ಅಣಬೆ ರೋಗದ ಒಂದು ಲಕ್ಷಣಗಳನ್ನು ಬಗ್ಗೆ ಹೇಳ್ಬೋದಾ? ಅಣಬೆ ರೋಗದ ಲಕ್ಷಣಗಳು ಅಂತಂದ್ರೆ ಕೆಲವೊಮ್ಮೆ ಇದು ಕಾಂಡ ಸೋರುವ ರೋಗದ ಜೊತೆ ಕೂಡ ಕನ್ಫ್ಯೂಸ್ ಆಗಬಹುದು. ಯಾಕಂದ್ರೆ ಇದರಲ್ಲೂ ಕೂಡ ಕೆಳಭಾಗದಲ್ಲಿ ಮರದ ಕಾಂಡದ ಭಾಗದಲ್ಲಿ ಕೆಳ ಭಾಗದಲ್ಲಿ ಅಂದ್ರೆ 1 ft ಮಣ್ಣಿನಿಂದ 1 ಅಡಿ ಭಾಗದಲ್ಲಿ ರಕ್ತ ತರದ ಸೋರಿಕೆ ಅಥವಾ ಕಂದು ಬಣ್ಣದ ದ್ರವದ ಸೋರಿಕೆ ಕಂಡು ಬರಬಹುದು. ಆದ್ರೆ ಇದು ಜಾಸ್ತಿ ಎತ್ತರಕ್ಕೆ ಹೋಗುದಿಲ್ಲ. ಕಾಂಡ ಸೋರುವ ರೋಗದಲ್ಲಿ ಆದ್ರೆ ಎತ್ತರಕ್ಕೆ ಹೋಗುತ್ತೆ. ಮತ್ತೆ ಇದರಲ್ಲಿ ಮರದ ಬುಡದಲ್ಲಿ ಅಣಬೆ ರೀತಿಯ ಬೆಳವಣಿಗೆ ಕೂಡ ಕಂಡು ಬರುತ್ತೆ. ಇದು ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ನೆಕ್ಸ್ಟ್ ಇನ್ನು ತೀವ್ರತೆ ಹೆಚ್ಚಾದಾಗ ಮರದ ಗರಿಗಳು ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತೆ ಅವುಗಳ ಸೈಜ್ ಗಾತ್ರ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇನ್ನೂ ಜಾಸ್ತಿ ಆದಾಗ ಮರ ಪೂರ್ತಿಯಾಗಿ ಸಾಯುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳಬಹುದು? ಈ ರೀತಿ ರೋಗ ಲಕ್ಷಣಗಳು ಕಂಡು ಕೂಡಲೇ ಒಂದೊಮ್ಮೆ ಈ ರೋಗ ಪೂರ್ತಿಯಾಗಿ ಬಂದು ಅಣಬೆ ಬೆಳವಣಿಗೆ ಆಗಿದೆ ಮರದಲ್ಲಿ ಅಂತಂದ್ರೆ ಅದನ್ನ ಚೇತರಿಸಿಕೊಳ್ಳುವುದು ತುಂಬಾ ಕಷ್ಟ ಆಗುತ್ತೆ ಮರ. ಹಾಗಾಗಿ ಆ ಮರವನ್ನ ಕಡಿದು ಹಾಕುವುದೇ ತುಂಬಾ ಉತ್ತಮ. ಯಾಕಂದ್ರೆ ಇದರಿಂದ ಸುತ್ತಲಿನ ಮರಗಳಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಇದೆ. ಇದ್ರ ಅಣಬೆ ಬಂದಿದೆ ಅಂತಂದ್ರೆ ಅದು ಲಾಸ್ಟ್ ಸ್ಟೇಜ್ಗೆ ಹೋಗಿದೆ ಅಂತ ಅರ್ಥ. ನಮ್ಗೆ ಅಣಬೆ ರಚನೆ ಕಂಡು ಬರೋದಕ್ಕಿಂತ ಮುಂಚೆ ಇದು ಅಣಬೆ ರೋಗ ಬಂದಿದೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಆ ಮರವನ್ನ ಸುಟ್ಟು ನಾಶಪಡಿಸುವುದು, ಮತ್ತೆ ಆ ಜಾಗದಲ್ಲಿ ಆ ಮರ ಇರುವ ಜಾಗದಲ್ಲಿ ಹೆಕ್ಸಾಕೊನಜೋಲ್ ಅನ್ನೋ ಶಿಲೀಂಧ್ರ ನಾಶಕವನ್ನ ಉಪಚರಿಸಬೇಕಾಗುತ್ತೆ. ಇದು 1-3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಜಾಗದಲ್ಲಿ ಉಪಚಾರ ಮಾಡುವುದು ಉತ್ತಮ. ಅದಲ್ಲದೆ ಆ ಮರದ ಸುತ್ತ 1-2 ಅಡಿ ಆಳ 1 ಅಡಿ ಅಗಲದ ಕಂದಕವನ್ನ ಮಾಡಬೇಕಾಗತ್ತೆ. ಆ ಕಂದಕಕ್ಕೂ ಕೂಡ ಈ ಹೆಕ್ಸಾಕೊನಜೋಲ್ ದ್ರಾವಣವನ್ನ ಹಾಕಬೇಕಾಗತ್ತೆ. ಇದರಿಂದ ಮಣ್ಣಿನಲ್ಲಿರುವ ಈ ಶಿಲೀಂಧ್ರದ ಕವಕ ಜಾಲ ಬೇರೆ ಮರಗಳಿಗೆ ಹಾನಿ ಉಂಟು ಮಾಡದೇ ಇರುವಂತೆ ತಡೆಗಟ್ಟಬಹುದು.

ಬೂಸ್ಟರ್ ಡೋಸ್ ಸದ್ಯಕ್ಕೆ ಕೊಡ್ತಾ ಇದೆ ಸರ್, ಅದು ಇಮ್ಯುನಿಟಿ ಸ್ಟಡೀಸ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ಇದು ವ್ಯಾಕ್ಸಿನ್ ಮಾಡಿದ ನಂತರ ಏನಾಗುತ್ತಂದ್ರೆ 21 ದಿನದ ನಂತರ ಅದರ ಪ್ರತಿಕಾಯಿಗಳು ಉತ್ಪತ್ತಿ ಆಗುತ್ತೆ. ಸೊ ಅದನ್ನ ನಾವು ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಅದ್ರ ಬಾಡಿಲಿ ಎಷ್ಟು ದಿನದವರೆಗೂ ಇರುತ್ತೆ ಆ ಪ್ರತಿಕಾಯಿಗಳು ಒಂದು ಅಧ್ಯಯನ ಮಾಡಿಬಿಟ್ಟು ಅದ್ರ ನಂತರ ಅದನ್ನ ಕೊಡಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ಜಾನುವಾರು ಸಾಕಣೆದಾರರಿಗೆ ನಿಮ್ಮ ಒಂದು ಸಂದೇಶ ಹೇಳಿ. ಚರ್ಮಗಂಟು ರೋಗ ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ತುಂಬಾ ಅತಿ ಶೀಘ್ರವಾಗಿ ಹರಡುವಂತಹ ಕಾಯಿಲೆ ಆಗಿದೆ. ಸೊ ಪಶುವೈದ್ಯ ಇಲಾಖೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದ ಚಿಕಿತ್ಸೆ ಅಥವಾ ನಾನು ಹೇಳಿದೆ ಲಸಿಕೆ ಕೊಡೋದಕ್ಕೆ ಬಂದಿದ್ದಲ್ಲಿ ಖಂಡಿತವಾಗ್ಲೂ ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಸೊ ನಿಮ್ಮ ಜಾನುವಾರುಗಳನ್ನು ನೀವು ರಕ್ಷಣೆ ಮಾಡಬಹುದು. ಯಾವ ರೀತಿ ಅಂದರೆ, ನೀವು ಎಲ್ಲ ಗರ್ಭ ಇರೋ ಹಸುಗಳನ್ನು ಬಿಟ್ಟು 4 ತಿಂಗಳ ನಂತರ ವಯಸ್ಸಿರುವಂತಹ ಎಲ್ಲ ಜಾನುವಾರುಗಳು ಸಹ ನೀವು ಲಸಿಕೆಯನ್ನು ಹಾಕಿಸ್ಬೋದು. ಇದರಿಂದ ಯಾವುದೇ ರೀತಿಯಿಂದ ಹಾಲಿನ ಇಳುವರಿ ಆಗಲಿ ಅಥವಾ ಬೇರೆ ತೊಂದರೆ ಆಗಲಿ ಆಗೋದಿಲ್ಲ. ಸಪೋಸ್ ನಿಮ್ಮ ಪಶುವೈದ್ಯ ಇಲಾಖೆಯಿಂದ ನಿಮ್ಮ ಇದಕ್ಕೆ ಬರೋದು ಸ್ವಲ್ಪ ತಡವಾದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ನೀವು ಹೋಗ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟಲ್ಲಿ ಅವರು ಖಂಡಿತವಾಗ್ಲೂ ಸಹ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಲಸಿಕೆಯನ್ನು ಕೊಡ್ತಾರೆ. ಬಹಳ ಸಂತೋಷ ಡಾಕ್ಟರ್ ಶಿವಕುಮಾರ್ ಅವರೇ. ಜಾನುವಾರುಗಳಲ್ಲಿ ಕಂಡುಬರುವಂತಹ ಚರ್ಮ ಗಂಟು ರೋಗ ಅಥವಾ LSD ಲಂಪಿ ಸ್ಕಿನ್ ಡಿಸೀಸ್, ಇದರ ಒಂದು ನಿರ್ವಹಣೆ ಹೇಗೆ ಹಾಗೂ ಯಾವ ರೀತಿ ಒಂದು ಪ್ರಾಣಾಂತಿಕವೂ ಆಗಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇದಕ್ಕೆ ವಿಶೇಷವಾಗಿ ಲಸಿಕೆಯನ್ನು ಕೊಡಿಸುವಂತಹದ್ದು ಕೂಡ ಎಲ್ಲ ಜಾನುವಾರುವನ್ನು ಸಾಕ್ತಾ ಇರುವಂತಹ ಎಲ್ಲ ಹೈನುಗಾರರ ಒಂದು ಜವಾಬ್ದಾರಿ ಕೂಡ ಹೌದು. ಇಲಾಖೆಯ ಜೊತೆಗೆ ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿವರವನ್ನು ನೀಡಿದ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಮತ್ತು ಲಸಿಕೆ ಈ ಕುರಿತು ಡಾಕ್ಟರ್ ಶಿವಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 52,500 ರಿಂದ 54,500 ರೂಪಾಯಿ, ಹೊಸ ಅಡಿಕೆ 31,000 ರಿಂದ 39,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 22,000 ರಿಂದ 27,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 6,000 ರಿಂದ 8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,850 ರಿಂದ 3,000 ರೂಪಾಯಿ, ಕಟ್ ಸಾಂಬಾರ್ 2,950 ರಿಂದ 3,200 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,200 ರಿಂದ 2,400 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 38,000 ರಿಂದ 49,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೈತೋಟ ಕ್ರಾಂತಿ ಈ ಮಾಲಿಕೆಯಲ್ಲಿ ಕೀಟಗಳನ್ನು ದೂರ ಇರಿಸಲು ಅನುಸರಿಸಬೇಕಾದ ವಿಧಾನದ ಕುರಿತು ಹರಿಕೃಷ್ಣ ಕಾಮತ್ ಅವರೊಂದಿಗಿನ ಸಂದರ್ಶನವಿದೆ. ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ನಂತರ ಕ್ಯಾಂಪ್ಕೋ ಬೆಳೆದು ಬಂದ ಬಗ್ಗೆ ಮತ್ತು ಯಂತ್ರಮೇಳ 2023 ಈ ಕುರಿತು ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಮ್ನ ಖಂಡಿಗೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಈಗ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಅಲ್ಲಮಪ್ರಭು ಅವರ ವಚನವೊಂದನ್ನು ಕೇಳೋಣ. ಆವದಲ್ಲೊಬ್ಬ ದೇವರ ಮಾಡಿ ಭಾವದ ಲೋಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಭಾವದ ಲೋಬ್ಬ ದೇವರ ಮಾಡಿ ಭಾವದ ಲೋಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯವುಂಟೆ ಕಾಯದ ಕೈಯಲ್ಲಿ ಕಾರ್ಯವುಂಟೆ